Ed è che ಆಕಾಶವಾಣಿ ಹಾಸನ. ಕೃಷಿರಂಗ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಸರಣಿಯಲ್ಲಿ ಮಾವಿನ ಬೆಳೆ ಬಾಧಿಸುವ ಪ್ರಮುಖ ರೋಗ ಹಾಗೂ ಕೀಟಗಳ ನಿರ್ವಹಣಾ ಕ್ರಮಗಳ ಕುರಿತು ಅರಸೀಕೆರೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವು ಮತ್ತು ಗೋಡಂಬಿ ಬೆಳೆಯ ಸಮಗ್ರ ರೋಗ ಹಾಗೂ ಕೀಟಗಳ ನಿಯಂತ್ರಣ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇತ್ತೀಚಿನ ದಿವಸಗಳಲ್ಲಿ ಅದರಲ್ಲೂ ಕೂಡ ಎಲ್ಲಿ ಬಯಲುಸೀಮೆ ಇದೆಯೋ ಅಲ್ಲಿ ಹೆಚ್ಚು ಮಾವು ಮತ್ತು ಗೋಡಂಬಿಯನ್ನು ಬೆಳೆಯುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಮಾವನ್ನ ನಮ್ಮ ಭಾಗದಲ್ಲಿ ಮೊದಲಿಂದಲೂ ಕೂಡ ಬೆಳೆಯಲಾಗ್ತಾ ಇತ್ತು. ಅದರ ಜೊತೆಗೆ ಹೊಸ ಸೇರ್ಪಡೆ ಅಂತ ಹೇಳಿದ್ರೆ ಗೋಡಂಬಿ. ಯಾಕೆ ಅಂತ ಅಂದ್ರೆ ಅದು ನೀರನ್ನ ಅತ್ಯಂತ ಕಡಿಮೆ ಬೇಡ್ತಕ್ಕಂತಹ ಒಂದು ಬೆಳೆ ಮತ್ತು ಹೆಚ್ಚು ಆದಾಯವನ್ನ ತಂದುಕೊಡ್ತಕ್ಕಂತಹ ಬೆಳೆ. ಹಾಗಾಗಿ ಎಲ್ಲಿ ನೀರಿನ ಲಭ್ಯತೆ ಕಡಿಮೆ ಇದೆಯೋ, ಬಯಲುಸೀಮೆ ಎಲ್ಲಿದೆಯೋ ಅಲ್ಲೆಲ್ಲ ಈಗ ಗೋಡಂಬಿಯನ್ನ ಬೆಳೀತಾ ಇದ್ದಾರೆ. ಸಾಮಾನ್ಯವಾಗಿ ಈ ಬೆಳೆಗಳು ವರ್ಷಕ್ಕೆ ಒಂದು ಸಾರಿ ಫಸಲನ್ನ ನೀಡ್ತಕ್ಕಂತಹ ಬೆಳೆಗಳು. ಹಾಗಾಗಿ ಫಸಲು ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ರೋಗ ಮತ್ತು ಕೀಟಗಳ ಹಾವಳಿ ಜಾಸ್ತಿ ಇರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಯಾವೆಲ್ಲ ರೋಗ ಮತ್ತು ಕೀಟಗಳು ಮಾವು ಮತ್ತು ಗೋಡಂಬಿ ಬೆಳೆಯನ್ನು ಬಾಧಿಸುತ್ತೆ, ಅದಕ್ಕೆ ಏನು ಪರಿಹಾರ ಮತ್ತು ಏನೆಲ್ಲ ಲಕ್ಷಣಗಳನ್ನು ಅವು ತೋರಿಸ್ತವೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂತಹ ಕೆಬಿ ಸತೀಶ್ ಅವರು. ಸತೀಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಗೋಡಂಬಿ ಸಾಂಪ್ರದಾಯಿಕ ಬೆಳೆ ಅಲ್ಲ ನಮ್ಮಲ್ಲಿ, ಮಾವನ್ನ ಸಾಂಪ್ರದಾಯಿಕವಾಗಿ ಬೆಳೆಯಲಾಗ್ತಾ ಇತ್ತು. ಈಗ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಾವು ಮತ್ತು ಗೋಡಂಬಿಯನ್ನ ಬೆಳೆಯಲಾಗ್ತಾ ಇದೆ? ಸರ್, ಮಾವು ನಮ್ಮಲ್ಲಿ ಕುಸ್ಕಿ ಪ್ರದೇಶದಲ್ಲಿ, ಕುಸ್ಕಿ ತೋಟಗಾರಿಕೆ ಬೆಳೆಯಲ್ಲಿ ಮಾವನ್ನ ನಾವು ಬೆಳೀತಾ ಇದ್ದೀವಿ. ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಾವು ಸುಮಾರು 4,800 ಹೆಕ್ಟೇರ್ವರೆಗೂ ನಮ್ಮಲ್ಲಿ ಒಂದು ಪ್ರದೇಶ ವಿಸ್ತರಣೆ ಆಗಿದೆ ಸರ್. ಇಲ್ಲಿ ಅದರಲ್ಲಿ ನಮ್ಮಲ್ಲಿ ಇಳುವರಿ ಬರ್ತಾ ಇರತಕ್ಕಂಥದ್ದು ಪ್ರದೇಶ ಬಂದ್ಬಿಟ್ಟು ಒಂದು 3,200 ಹೆಕ್ಟೇರ್ ಅಷ್ಟು ನಮ್ಮ ಹಾಸನ ಜಿಲ್ಲೆನಲ್ಲಿ. ಅದರಲ್ಲೂ ಕೂಡ ನಮ್ಮ ಅರಸೀಕೆರೆ, ಚನ್ನಪಟ್ಟಣ ಮತ್ತು ಬೇಲೂರು ಭಾಗದಲ್ಲಿ ಮಾವನ್ನ ಕುಸ್ಕಿಯಲ್ಲಿ ಪ್ರದೇಶ ಇದೆ, ಅಲ್ಲಿ ಹೆಚ್ಚುವಾಗಿ ಬೆಳೀತಾ ಇದ್ದೀವಿ ಮತ್ತು ಒಳ್ಳೆ ಗುಣಮಟ್ಟದ ಒಂದು ಮಾವನ್ನು ಹಣ್ಣನ್ನು ಕೂಡ ನಾವು ಪಡಿತಾ ಇದ್ದೇವೆ ಸರ್. ನಮ್ಮ ಬೇಲೂರು ಭಾಗದಲ್ಲಿ ಬರ್ತಕ್ಕಂಥ ಅಡುಗೂರು ಮಾವು ಏನಿದೆ ಇದು ಕೂಡ ನಮ್ಮ ಸ್ಥಳೀಯ ಮಾರುಕಟ್ಟೆನಲ್ಲಿ ಹೆಸರುವಾಸಿಯಾಗಿದೆ ಸರ್. ಮಾವು ಒಳ್ಳೆಯ ಒಂದು ವಾಣಿಜ್ಯ ಬೆಳೆನೂ ಕೂಡ ಹೌದು ಮತ್ತು ಸುಲಭವಾದ ತೋಟಗಾರಿಕೆ ಬೆಳೆ, ಸುಲಭವಾಗಿ ಲಾಭ ಗಳಿಸ್ತಕ್ಕಂಥ ಒಂದು ತೋಟಗಾರಿಕೆ ಬೆಳೆಯಾಗಿದೆ. ಏನಪ್ಪ ಅಂದ್ರೆ ಇದರಲ್ಲಿ ನೀರಿನ ಒಂದು ಲಭ್ಯತೆ ಬಹಳ ಕಡಿಮೆ, ಸಾಕು ಕಡಿಮೆ ನೀರಿರತಕ್ಕಂಥವರು ಈ ಒಂದು ಬೆಳೆನ ಅವಲಂಬಿಸಿದ್ರೆ ಒಳ್ಳೆಯದು. ಮತ್ತೆ ಇದ್ರ ಕೂಲಿ ಕಾರ್ಮಿಕರ ಕೆಲಸ ಇರಬಹುದು ಅಥವಾ ಇತರೆ ಕೆಲಸಗಳು ಬಹಳನೇ ಕಡಿಮೆ. ಗೋಡಂಬಿಯನ್ನು ಕೂಡ ಇತ್ತೀಚೆಗೆ ಹೆಚ್ಚು ಹೆಚ್ಚು ಭಾಗದಲ್ಲಿ ಬೆಳೆಯಲಾಗ್ತಾ ಇದೆ. ಎಷ್ಟು ಪ್ರಮಾಣದಲ್ಲಿ ಗೋಡಂಬೆ ಬೆಳೆ? ಗೋಡಂಬಿನ ನಾನು ನಿಖರವಾಗಿ ಹೇಳಬೇಕಂದ್ರೆ ನಮ್ಮಲ್ಲಿ ಹಿಂದಿನ ದಿನಗಳಲ್ಲಿ ಗೋಡಂಬಿ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮ ಇರಲಿಲ್ಲ. ಈ ಕೆಲವು ಒಂದು 3-4 ವರ್ಷಗಳಿಂದ ಈಚೆಗೆ ನಾವೇನು 2006 2013-14 ಬಲಗಾಲ ಮಳೆಯ ಕೊರತೆಯನ್ನು ಅನುಭವಿಸಿದ್ದೀವಿ. ಅದರಲ್ಲಿ ಕೆಲವೊಂದು ಭಾಗದಲ್ಲಿ ತೆಂಗಿನ ತೋಟಗಳು ಹಾನಿಯಾಗಿ ಮಳೆಯ ಕೊರತೆಯಿಂದ ನೀರಿನ ಕೊರತೆಯಿಂದ ಕೆಲವೊಂದು ತೆಂಗಿನ ತೋಟಗಳು ಒಣಗಿ ಹೋಗಿದೆ. ಅಂತ ಒಂದು ರೈತರ ಜೊತೆಗೆ ನಾವು ಕೆಲವೊಂದು ತರಬೇತಿಗಳನ್ನ ನೀಡಿ ರೈತರಿಗೆ ಮಾಹಿತಿನ ನೀಡಿ ರೈತರಿಗೆ ಈ ಒಂದು ಗೋಡಂಬಿ ಬೆಳೆನ ಯಾಕೆ ನಾವು ಪರಿಚಯ ಮಾಡಬಾರದು ಅಂದ್ರೆ ಯಾಕೆ ಗೋಡಂಬಿನ ನಾವು ಇಲ್ಲಿಗೆ ನಮ್ಮ ಜಿಲ್ಲೆಗೆ ಪರಿಚಯ ಮಾಡಿದ್ವಿ ಅಂದ್ರೆ ಇದಕ್ಕೆ ನೀರಿನ ಅವಶ್ಯಕತೆನೇ ಇಲ್ಲ, ತುಂಬಾನೇ ಕಡಿಮೆ. ಎರಡನೇ ದಿನದಲ್ಲಿ ಕೀಟ ರೋಗಗಳ ಬಾಧೆನೂ ಕೂಡ ಬಹಳಷ್ಟು ಕಡಿಮೆ ಮತ್ತೆ ಇದರಲ್ಲಿ ಕೆಲಸ ಮಾಡತಕ್ಕಂಥದ್ದು ಕೂಡ ಬಹಳನೇ ಕಡಿಮೆ. ಮತ್ತೆ ನಮ್ಮ ಅರಸೀಕೆರೆ ಭಾಗದಲ್ಲಿ ಅದರಲ್ಲೂ ಕೂಡ ಏನು ಗುಡ್ಡಗಾಡು ಪ್ರದೇಶ ಇದೆ, ಗುಡ್ಡಗಾಡ ದಳಭಾಗದಲ್ಲಿ ಅಥವಾ ಏನು ಇದಿದೆ ಅಲ್ಲಿ ನಾವು ಗೋಡಂಬಿನ ಬೆಳೆದ್ರೆ ಉತ್ತಮ ಅಂತೇಳಿ ಇದನ್ನ ರೈತರಿಗೆ ನಾವು ಈ ಪರಿಚಯನ ಒಂದು 3-4 ವರ್ಷಗಳಿಂದ ಇದರಿಂದ ಇತ್ತೀಚೆಗೆ ಮಾಡ್ತಾ ಇದ್ವಿ. ಸೊ ನಾವು ಕಳೆದ ವರ್ಷ ಒಂದು 25 ಹೆಕ್ಟೇರ್ ಗೋಡಂಬಿನ ನಮ್ಮ ಅರಸೀಕೆರೆ ಭಾಗದಲ್ಲಿ ಮಾಡಿದ್ವಿ. ಈ ವರ್ಷ ಒಂದು 18 ಹೆಕ್ಟೇರ್ ಇಲ್ಲಿವರೆಗೆ ಮಾಡಿದ್ದೀವಿ. ಮತ್ತೆ ಅದು ನಮ್ಮ ಚನ್ನಪಟ್ಟಣ ಭಾಗದಲ್ಲೂ ಕೂಡ ಗೋಡಂಬಿನ ಒಂದು 7-8 ಹೆಕ್ಟೇರ್ ಭಾಗದಲ್ಲಿ ಪ್ರದೇಶದಲ್ಲಿ ಆಗಿದೆ. ಬೇಲೂರಲ್ಲೂ ಕೂಡ ಗೋಡಂಬಿ ಪ್ರದೇಶ ವಿಸ್ತರಣೆ ಆಗ್ತಾ ಇದೆ. ಸೊ ಇದು ಎಲ್ಲರೂ ಕೂಡ ಮುಂದೆ ಬರ್ದಿದ್ರು ಕೂಡ ನಾವು ಈ ಒಂದು ಮಾಹಿತಿನ ನೀಡಿ ಅದರಲ್ಲಿ ಇರ್ತಕ್ಕಂತ ಒಂದು ಆದಾಯ ಮತ್ತೆ ಇದ್ರ ಬಗ್ಗೆ ಪ್ರಯೋಜನಗಳನ್ನ ಇಲಾಖೆ ಮೂಲಕ ನೀಡಿದ ಪ್ರಯೋಜನಗಳು ತಿಳಿಸಿದ ನಂತರ ಒಂದ್ ಸ್ವಲ್ಪ ಹೆಚ್ಚಿನ ರೈತರು ಆಸಕ್ತಿ ವಹಿಸಿ ಮುಂದೆ ಬರ್ತಾ ಇದ್ದಾರೆ, ಹೆಚ್ಚೆಚ್ಚು ಬೆಳಿಲಿಕ್ಕೆ ಮುಂದಾಗ್ತದೆ, ಆಸಕ್ತಿ ವಹಿಸಿ ಮುಂದೆ ಬರ್ತಾ ಇದ್ದಾರೆ. ಮಾವು ಮತ್ತೆ ಗೋಡಂಬೆಯನ್ನು ಕೂಡ ಅನೇಕ ರೋಗ ಮತ್ತೆ ಕೀಟಗಳು ಬಾಧಿಸ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಈ ಎರಡು ಬೆಳೆಗಳನ್ನು ಕೂಡ ವಾಣಿಜ್ಯಿಕವಾಗಿ ಬೆಳೀತಾ ಇರೋದ್ರಿಂದ ರೋಗ ಮತ್ತು ಕೀಟ ಬಾಧಿಸ್ತು ಅಂತ ಹೇಳಿದ್ರೆ ರೈತರಿಗೆ ಆದಾಯದಲ್ಲಿ ದೊಡ್ಡ ಹೊಡೆತ ಬೀಳುತ್ತೆ. ಅದು ಹಾಗಾಗಬಾರದು ಅಂತ ಹೇಳಿದ್ರೆ ಯಾವುದೇ ರೋಗ ಇರಬಹುದು ಕೀಟ ಇರಬಹುದು ಅದರ ನಿರ್ವಹಣೆಯನ್ನ ಸೂಕ್ತವಾಗಿ ಮಾಡಿದಾಗ ಅದು ಬಾಧಿಸ್ತಕ್ಕಂತಹ ಪ್ರಮಾಣ ಕಡಿಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ಮಾವನ್ನ ಬಾಧಿಸ್ತಕ್ಕಂತಹ ಕೀಟಗಳು ಮತ್ತೆ ರೋಗಗಳು ಯಾವ್ಯಾವು? ಮಾವಲ್ಲಿ ಸಾಕಷ್ಟು ಕೀಟಗಳು ಮತ್ತೆ ರೋಗಗಳ ಹಾವಳಿ ಇದೆ ಸರ್. ರೈತರು ಮುನ್ನೆಚ್ಚರಿಕೆ ಕ್ರಮ ಸಾಕಷ್ಟು ಹತೋಟಿ ಕ್ರಮಗಳನ್ನು ಕೂಡ ತಗಬೇಕಾಯ್ತು. ಮಾವಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಎಲೆ ಜಿಗಿ ಹುಳು ಅಂತಕ್ಕಂಥದ್ದು ಒಂದು ಹುಳ ಬರ್ತದೆ, ಹಣ್ಣು ನೊಣ ಅಂತಕ್ಕಂಥದ್ದು ಒಂದು ಬರ್ತದೆ, ಮೂರನೇದಾಗಿ ಕಾಂಡ ಕೊರಕ ಹುಳ ಇದೆ, ಮತ್ತೆ ಓಟೆ ಕೊರಕ ಹುಳು ಅಂತ ಇದೆ ಸರ್, ಮತ್ತೆ ಅದೇ ರೀತಿ ಹಿಟ್ಟು ತಿಗಣೆ ಅಂತಕ್ಕಂಥದ್ದು ಇದೆ. ಇದಿಷ್ಟು ಕೀಟಗಳ ಸಂಬಂಧಪಟ್ಟಂಗೆ ಮಾವಿಗೆ ಬರ್ತಕ್ಕಂಥ ಪ್ರಮುಖ ಕೀಟಗಳು. ಅದೇ ರೀತಿ ಮಾವಿನ ಗಿಡಗಳಿಗೆ ಬರ್ತಕ್ಕಂಥ ರೋಗಗಳಂದ್ರೆ ಬೂದು ರೋಗ, ಅದೇ ರೀತಿ ಚಿಬ್ಬು ರೋಗ ಅಂತ ಬರ್ತದೆ, ಮತ್ತೆ ದುಂಡಾಣು ರೋಗ ಅಂತ ಬರ್ತದೆ ಸರ್. ಕೆಲವೊಂದು ಪೋಷಕಾಂಶಗಳ ಕೊರತೆಯಿಂದ ಕೂಡ ಒಂದು ಸ್ಪಾಂಜಿ ಟಿಶ್ಯೂ ಅಂದ್ರೆ ಹಣ್ಣು ಒಂಥರ ನಾರ್ ಟೈಪ್ ಆಗ್ತಕ್ಕಂಥದ್ದು ಕೂಡ ಸ್ಪಂಜ್ ಟೈಪ್ ಆಗ್ತಕ್ಕಂಥದ್ದು ಕೂಡ ನಾವು ಹಣ್ಣುಗಳಲ್ಲಿ ಕಾಣ್ತೇವೆ. ಅದೇ ರೀತಿ ಇನ್ನೊಂದು ಹೂವು ಆದಂತ ಸಂದರ್ಭದಲ್ಲಿ ಬಂಚ್ ಟೈಪ್ ಹೂವೆಯ ಕಾಯಿ ಕಟ್ತಿರ್ತಕ್ಕಂಥದ್ದು ಕೂಡ ನೋಡ್ತೇವೆ. ಇದನ್ನ ಮಾವಿನ ವಿಕೃತಿ ಅಥವಾ ವಿರೂಪತೆ ಅಂತ ಹೇಳಿ ನಾವು ಒಂದು ಮಾಲ್ ನ್ಯೂಟ್ರಿಷನ್ ಸಂಬಂಧಪಟ್ಟಂಗೆ ಹೇಳ್ತೇವೆ ಸರ್. ಎಲೆಜಿಗಿ ಕೀಟ ಇದು ಹೇಗೆ ಬರುತ್ತೆ, ಏನೆಲ್ಲ ಲಕ್ಷಣಗಳನ್ನ ತೋರಿಸುತ್ತೆ? ಎಲೆ ಜಿಗಿ ಅಂತಕ್ಕಂಥದ್ದು ಇದು ಒಂದು ಹುಳದಿಂದ ಬರ್ತಕ್ಕಂತ ಒಂದು ಲಕ್ಷಣ ಸರ್. ಇದರಲ್ಲಿ ಏನಪ್ಪಾ ಅಂದ್ರೆ ಮರಿ ಹುಳುಗಳು ಮತ್ತೆ ಏನು ದೊಡ್ಡ ಹುಳುಗಳು ಅಂದ್ರೆ ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂಥ ಹುಳುಗಳು ಏನ ಮಾಡುತ್ತೆ, ಎಲೆ ಮತ್ತು ಹೂಗಳ ಒಂದು ಇದರಿಂದ ಭಾಗದಿಂದ ರಸವನ್ನ ಕುಡಿತದೆ ಸರ್, ರಸವನ್ನು ಹೀರ್ತದೆ. ಹೂಗಳು ಏನಾಗ್ತದೆ ಅಂದ್ರೆ ಕಂದು ಬಣ್ಣಕ್ಕೆ ತಿರುಗಿ ಒಣಗಿಬಿಟ್ಟು ಉದುರೋಗ್ತಕ್ಕಂಥದ್ದು ಇದೆ. ಎಲೆಗಳ ಮೇಲೆ ರಸವನ್ನು ಹೀರದಂತ ಸಂದರ್ಭದಲ್ಲಿ ಎಲೆಗಳು ಕಪ್ಪು ಬಣ್ಣಕ್ಕೆ ಚುಕ್ಕ ಚುಕ್ಕೆ ಇದರಲ್ಲಿ ಬರ್ತದೆ ಸರ್. ಮತ್ತೆ ಕೆಲವೊಂದು ಸಲ ಎಲೆಗಳು ಕೂಡ ಉದುರಿ ಹೋಗ್ತದೆ, ಮತ್ತೆ ಟೊಂಗೆಗಳು ಕೂಡ ಕಪ್ಪು ಕಪ್ಪು ಆಗ್ತಕ್ಕಂಥದ್ದು ಕೂಡ ಇದೆ. ಮತ್ತೆ ಈ ಸಾಮಾನ್ಯವಾಗಿ ಈ ಕೀಟ ಯಾವಾಗ ಕಂಡು ಬರ್ತದೆ ಅಂದ್ರೆ ಜನವರಿ ಮಾರ್ಚ್ ಟೈಮಲ್ಲಿ ಇದು ಕೀಟದ ಹಾವಳಿ ಜಾಸ್ತಿ ಇರ್ತದೆ ಸರ್. ಜನವರಿ ಮತ್ತೆ ಮಾರ್ಚ್ ಟೈಮಲ್ಲಿ ಈ ಒಂದು ಕೀಟದ ಬಾಧೆ ಜಾಸ್ತಿ ಇರ್ತದೆ ಸರ್. ಹೇಗೆ ಇದರ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು? ಬಹಳ ಮುಖ್ಯವಾಗಿ ರೈತರು ಒಂದು ಸಾಗುವಳಿ ಪದ್ಧತಿನ ಮಾಡ್ತಕ್ಕಂಥದ್ದು, ಅದರಿಂದ ನಾವು ನಿರ್ವಹಣೆ ಮಾಡ್ಬೋದು. ತೋಟಗಳನ್ನ ಯಾವಾಗಲೂ ಶುಚಿಯಾಗಿಡಬೇಕು, ಮತ್ತೆ ತೋಟದಲ್ಲಿ ಬಿದ್ದಂತ ಒಣ ಎಲೆ ಇರ್ಬೋದು, ಹೂಗಳಿರ್ಬೋದು, ಹಣ್ಣುಗಳು, ಅವುಗಳನ್ನ ಎತ್ತಿಬಿಟ್ಟು ಸುಟಾಕ್ಬೇಕು. ಮತ್ತೆ ಮರಗಳಲ್ಲಿ ಹೆಚ್ಚುವರಿ ಟೊಂಗೆಗಳು ಬರ್ತದನ್ನ ಕತ್ತರಿಸಿ ತೆಗಿಬೇಕು. ಮತ್ತೆ ಗಿಡಗಳ ಸುತ್ತ ಬಿಸಿಲು ಬೀಳಂಗೆ ಅಂದ್ರೆ ಮೇಲಿಂದ ಬೀಳ್ತಕ್ಕಂಥ ಸೂರ್ಯನ ಕಿರಣಗಳಿದೆ ಅದು ಭೂಮಿಗೆ ತಾಗೋಂಗೆ ಗಿಡಗಳ ಒಂದು ಆಕಾರವನ್ನ ನಿರ್ವಹಣೆ ಮಾಡಬೇಕು. ಮತ್ತೆ ಗಿಡಗಳಿಗೆ ಸಮಗ್ರ ಒಂದು ಪೋಷಕಾಂಶಗಳನ್ನು ಕೂಡ ಕೊಡಬೇಕು. ಮತ್ತೆ ಸರಿಯಾದ ಪ್ರಮಾಣದ ಗಿಡಗಳಿಗೆ ಸೂಕ್ತ ಸಮಯದಲ್ಲಿ ನೀರನ್ನು ಕೂಡ ಕೊಡಬೇಕು. ಇದು ಸಾಗುವಳಿ ಪದ್ಧತಿ ಮೂಲಕ ಕೆಲವು ನಿರ್ವಹಣೆಯನ್ನು ಮಾಡಬಹುದು. ಅದೇ ರೀತಿ ಜೈವಿಕ ನಿಯಂತ್ರಣ ಕೂಡ ಬಯಾಲಾಜಿಕಲ್ ಕಂಟ್ರೋಲ್ ಅಂತ ಏನು ಹೇಳ್ತೀವಿ ಇದನ್ನು ಕೂಡ ಮಾಡೋದ್ರಿಂದ ನಾವು ನಿಯಂತ್ರಣ ಮಾಡಬಹುದು. ಇದರಲ್ಲಿ ಏನಪ್ಪಾ ಅಂದ್ರೆ ನಾವು ಏನು ಬೇವಿನ ಎಣ್ಣೆ ಬರ್ತದೆ ಅಜಾಡಿಕ್ಟಿನ್ ಅಂತ ಹೇಳಿದ್ವಿ, ಈ ಒಂದು ಬೇವಿನ ಎಣ್ಣೆನ 1 ಲೀಟರ್ ನೀರಿಗೆ 7 ಮಿಲಿ ಇದನ್ನ ಸೇರಿಸ್ಬಿಟ್ಟು ಎಲೆಗಳ ಮೇಲೆ ಟೊಂಗೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಈ ಹುಳವನ್ನು ಕೂಡ ನಾವು ನಿರ್ವಹಣೆ ಮಾಡಬಹುದು. ಅದೇ ರೀತಿ ಕೆಮಿಕಲ್ ಅಥವಾ ರಾಸಾಯನಿಕ ನಿಯಂತ್ರಣ ಕ್ರಮಗಳು ಕೂಡ ಇದೆ. ಅಂದ್ರೆ ಏನು ನಮ್ಮ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಔಷಧಿಗಳ ಮೂಲಕ ಪೆಸ್ಟಿಸೈಡ್ಸ್ ಕಾರ್ಬರಿಲ್ ಅಂತಕ್ಕಂಥ ಒಂದು ರಾಸಾಯನಿಕ ಔಷಧಿನ 1 ಲೀಟರ್ ನೀರಿಗೆ 4 ಗ್ರಾಂ ಸೇರಿಸಿ ಸಿಂಪಡಣೆ ಮಾಡಬೇಕು. ಅಥವಾ ಎಮಿಡಾ ಕ್ಲೋರೋಫಿಡ್ ಅಂತಕ್ಕಂಥ ಒಂದು ಔಷಧಿ ಏನಿದೆ ಇದನ್ನ 1 ಲೀಟರ್ ನೀರಿಗೆ 3 ml ಸೇರಿಸಿ ಸಿಂಪಡಣೆ ಮಾಡಿದ್ರೆ ಈ ಒಂದು ಕೀಟವನ್ನ ಸಂಪೂರ್ಣ ನಿಯಂತ್ರಣ ಮಾಡುವುದು. ಇದನ್ನ ಯಾವ ಸಂದರ್ಭದಲ್ಲಿ ಸಿಂಪಡಣೆ ಮಾಡಬೇಕಂದ್ರೆ ಬಹಳ ಮುಖ್ಯ ರೈತರು. ಏನು ಹೂಗಳು ಬರ್ತದೆ, ಹೂಗಳು ಬಿಡುವಂತ ಸಂದರ್ಭದಲ್ಲಿ ಹೂಗಳ ಮೇಲೆ ವಿಶೇಷವಾಗಿ ಎಲೆಗಳ ತಳಭಾಗದಲ್ಲಿ ಸಿಂಪಡಣೆ ಮಾಡೋದ್ರಿಂದ ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂಥ ಚಿಟ್ಟೆ ಬಂದು ಮೊಟ್ಟೆ ಇಡ್ತದೆ, ಆ ಮೊಟ್ಟೆಗಳು ಮರಿಯಾಗಿ ಅದು ಹೂಗಳು ಎಲೆಗಳನ್ನ ರಸ ಹೀರಕ್ಸರು ಹೋಗುದು. ಆ ಒಂದು ಸಂದರ್ಭದಲ್ಲಿ ಸಿಂಪಡಣೆ ಮಾಡೋದ್ರಿಂದ ಈ ಹುಳವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು. ಹಣ್ಣು ನೊಣ ಏನೆಲ್ಲ ಹಾನಿಯನ್ನ ಮಾಡುತ್ತೆ, ಅದರ ನಿಯಂತ್ರಣವನ್ನು ಮಾಡುವಂಥದ್ದು ಹೇಗೆ? ಹಣ್ಣು ನೊಣಗಳು ಸಾಮಾನ್ಯವಾಗಿ ಹಣ್ಣಿನ ಒಳಭಾಗದಲ್ಲಿ ಸೇರಿ ಹಣ್ಣಿನ ರಸವನ್ನ ತಿಂದು ಅಲ್ಲೇನೆ ಅವು ಅಭಿವೃದ್ಧಿನ ಹೊಂದಿ ಅವು ಹಣ್ಣಿನಿಂದ ಹೊರಗಡೆ ಬರೋದ್ರಿಂದ ಹಣ್ಣು ಕೊಳತಂತ ಒಂದು ಕೆಟ್ಟ ವಾಸನೆ ಬರ್ತದೆ. ಮತ್ತೆ ಹಣ್ಣುಗಳು ಯಾವುದೇ ರೀತಿ ಉಪಯೋಗಕ್ಕೆ ಬರದಂಗೆ, ಅಂದ್ರೆ ತಿನ್ಲಿಕ್ಕೆ ಅಥವಾ ಇದಕ್ಕೆ ಉಪಯೋಗ ಜ್ಯೂಸ್ ಮಾಡ್ಲಿಕ್ಕಾಗಲಿ ತಿನ್ಲಿಕ್ಕಾಗಲಿ ಉಪಯೋಗಕ್ಕೆ ಬರದಂಗೆ ಮಾಡ್ತಕ್ಕಂಥ ಒಂದು ಈ ಹಣ್ಣು ನೊಣದ ಲಕ್ಷಣಗಳು. ಸಾಮಾನ್ಯವಾಗಿ ಇದೆಲ್ಲಿ ಬರ್ತದೆ ಅಂದ್ರೆ ಎಲ್ಲಿ ಮಾವಿನ ಕಾಯಿಗಳು ಉದುರಿ ಭೂಮಿ ಮೇಲೆ ಬಿದ್ದಿರ್ತದೆ ಅಂತ ಒಂದು ಕೊಳೆತಕ್ಕಂಥ ಸಂದರ್ಭ ಈ ಹಣ್ಣು ನೊಣಗಳಲ್ಲಿ ಸೇರ್ಬಿಟ್ಟು ಆ ಒಂದು ಹಣ್ಣಿನಲ್ಲಿ ಅಭಿವೃದ್ಧಿಯಾಗಿ ನಮ್ಮ ಈ ಮಾರ್ಕೆಟಲ್ಲಿ ಬಿದ್ದ ಆ ಹಣ್ಣುಗಳ ಮೇಲೆ ಕೂಡ ವಂಶಾಭಿವೃದ್ಧಿನ ಮಾಡಿ ಹಣ್ಣುಗಳನ್ನು ಹಾಳು ಮಾಡುತ್ತೆ. ಇದರ ಲಕ್ಷಣಗಳು ಸಂಬಂಧಪಟ್ಟಂಗೆ ಹಣ್ಣುಗಳಲ್ಲಿ ಕೆಟ್ಟ ವಾಸನೆ ಬರ್ತಾ ಇರ್ತದೆ, ಹಣ್ಣುಗಳು ತಿನ್ಲಿಕ್ಕೆ ಯೋಗ್ಯವಾಗಿರಲ್ಲ. ಹೇಗೆ ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು? ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು ಭೂಮಿನ ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮರಿ ಹುಳುಗಳು ಅಥವಾ ಚಿಟ್ಟೆಗಳು ಏನಿರ್ತದೆ ಅದು ಬಿಸಿಲಿಗೆ ಎಕ್ಸ್ಪೋಸ್ ಆಗಂಗೆ ಮಾಡಿ ಅದು ಕೂಡ ಬಿಸಿಲಿಗೆ ಇದಾದಂಥ ಸಂದರ್ಭ ಸೂರ್ಯನ ಕಿರಣಗಳಿಗೆ ಇದಾಗಿ ಸತ್ತೋಗ್ತದೆ. ಮತ್ತು ವಾರಕ್ಕೊಮ್ಮೆ ತೋಟಗಳಲ್ಲಿ ಬಿದ್ದಂಥ ಕಾಯಿ ಮತ್ತು ಹಣ್ಣುಗಳೇನಿದೆ ಅವನ್ನು ಸಂಗ್ರಹಿಸಿ ಸುಟ್ಟಾಕಬೇಕು. ಮತ್ತು ಗಿಡಗಳ ಬುಡದಲ್ಲಿ ಮತ್ತು ಹೆಂಟೆ ಇದ್ರ ಭಾಗ ಇರ್ತದೆ ಅಲ್ಲಿ ಸ್ವಲ್ಪ ಉಳುಮೆಯನ್ನು ಚೆನ್ನಾಗಿ ಮಾಡಿ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಕೊಡೋದ್ರಿಂದ ಕೂಡ ಆ ಹುಳುಗಳನ್ನ ನಾವು ನಾಶ ಮಾಡ್ಬೋದು. ಅದೇ ರೀತಿ ನಮ್ಮ ಔಷಧಿಗಳನ್ನ ಸಿಂಪಡಣೆ ಮಾಡೋದ್ರಿಂದ ಇಲ್ಲಿ ಸಾಮಾನ್ಯಕ್ಕೆ ಮೆಲಾತಿ ಏನಂತಕ್ಕಂಥ ಏನು ಪುಡಿ ಇದೆ ಇದನ್ನು ಒಂದು ಲೀಟರ್ ನೀರಿಗೆ ಒಂದು 50 ಗ್ರಾಂನಷ್ಟು ಪುಡಿನ ಸೇರಿಸಿ ಎಲೆ ಟೊಂಗೆಗಳ ಮೇಲೆ ಮತ್ತೆ ಎಲೆಗಳ ಮೇಲೆ ಅಥವಾ ಹೂಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಹಣ್ಣು ನೊಣದ ಬಾಧೆಯನ್ನು ನಿಯಂತ್ರಣ ಮಾಡಬಹುದು. ಅದೇ ರೀತಿ ಏನು ಜೈವಿಕ ನಿಯಂತ್ರಣದ ಮೂಲಕ ಕೂಡ ಇದು ಮಾಡಬಹುದು. ಅಲ್ಲಿ ಜೈವಿಕ ನಿಯಂತ್ರಣ ಮೋಹಕ ಬಲೆ ಅಂತ ಹೇಳಿ ಫಿರೋಮೋನ್ ಟ್ರಾಪ್ಸ್ ಅಂತ ಹೇಳ್ತೀವಿ. ತೋಟದಲ್ಲಿ ಒಂದು 2-3 ಫಿರೋಮೋನ್ ಟ್ರಾಪ್ಸ್ ಇಡೋದ್ರಿಂದ ಅಲ್ಲಿ ಹೆಣ್ಣು ನೊಣಗಳಿರುತ್ತೆ ಅದು ಅಟ್ರಾಕ್ಟ್ ಆಗಿ ಅಲ್ಲಿ ಬಂದು ಆ ಬಕೆಟ್ ಒಳಗಡೆ ಬೀಳ್ತದೆ. ಅದನ್ನು ಕೂಡ ನಾಶ ಮಾಡಿಸೋದ್ರಿಂದ ಅಂದ್ರೆ ಕೈಯಿಂದ ಸುಟಾಕೋದಿರ್ಬೋದು ಅಥವಾ ಕೈಯಿಂದ ಸಾಯಿಸೋದಿರ್ಬೋದು ಈ ಸಾಯಿಸಂತ ಪದ್ಧತಿಯಿಂದ ಕೂಡ ಇದನ್ನ ನಿರ್ವಹಣೆ ಮಾಡಿ ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು ಸರ್. ಅದೇ ರೀತಿ ಇನ್ನೊಂದು ಪೋಷಕಾಂಶಗಳ ಕೊರತೆಯಿಂದ ಬರ್ತಕ್ಕಂಥದ್ದು ಅಂದ್ರೆ ಸ್ಪಾಂಜಿ ಟಿಶ್ಯೂ ಅಂತ ಹೇಳ್ತೀವಿ, ಸ್ಪಂಜಿನಂತಹ ತಿರುಳು. ಅಂದ್ರೆ ಮಾವಿನ ಹಣ್ಣು ತುಂಬಾ ಉತ್ತಮವಾಗಿರ್ತದೆ. ಇದನ್ನ ಸಾಮಾನ್ಯವಾಗಿ ನಾವು ಬಾದಾಮಿ ಅಂತ ಮಾವಿನ ಹಣ್ಣಿನಿದೆ ಅದರಲ್ಲಿ ತುಂಬಾ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕಾಣ್ತೀವಿ. ಅದೇ ರಸ್ಪುರಿ ಬೇರೆ ಮಲಗೋವ ಅಂತಕ್ಕಂಥ ತಳಿನಲ್ಲಿ ಬಹಳ ಕಡಿಮೆ. ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ನಾವು ಹಣ್ಣು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಏನಲ್ಲಿ ಮೇಲ್ನೋಟಕ್ಕೆ ಯಾವುದೇ ರೀತಿಯಾದ ರೋಗ ಲಕ್ಷಣ ಕಂಡು ಬರೋದಿಲ್ಲ. ಬಟ್ ಒಂದ್ಸಲ ಹಣ್ಣನ್ನು ಕುಯ್ದಾಗ ಒಳಗಡೆ ತಿರುಳಿನ ಭಾಗದಲ್ಲಿ ಬಿಳಿ ಬಣ್ಣದ ಸ್ಪಂಜಿನಂತ ರಚನೆ ಇರ್ತದೆ ಸರ್. ಈ ಹಣ್ಣು ತಿನ್ನಕ್ಕೆ ರುಚಿನೂ ಇರೋದಿಲ್ಲ, ಯೋಗ್ಯನೇ ಇರೋದಿಲ್ಲ. ಮತ್ತೆ ಕಾಯಿ ಕಟಾವು ಮಾಡುವ ಮುನ್ನ ಉಷ್ಣಾಂಶದಲ್ಲಿ ಏರುಪೇರಾದಾಗ ಈ ರೋಗ ಬರತಕ್ಕಂಥ ಚಾನ್ಸಸ್ ಜಾಸ್ತಿ ಸರ್. ಈ ತರ ರೋಗಗಳು ಕಂಡು ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಮರದ ಬುಡಕ್ಕೆ ಸಾಮಾನ್ಯವಾಗಿ ಮಣ್ಣನ್ನು ಹಾಕ್ಬೇಕಾಗುತ್ತೆ, ಹೊರಗಡೆ ಮಣ್ಣನ್ನು ಹಾಕಿ ಮುಚ್ಚಬೇಕು ಸರ್. ಮತ್ತೆ ಕಟಾವಾದ ಕಾಯಿಗಳನ್ನ 15 ಗಂಟೆಗಳ ಕಾಲ 15 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬೆಚ್ಚಗೆ ನೀರಲ್ಲಿ ಮುಳುಗಿಸಬೇಕು. ಏನು ಮಾವಿನ ಹಣ್ಣನ್ನು ನಾವು ಕಟಾವು ಮಾಡ್ತೀವಿ ಜಮೀನಲ್ಲಿ, ಕಟಾವು ಮಾಡದಂತ ಇದನ್ನ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಅಂತ ಹೇಳ್ತೀವಿ ಅದರಲ್ಲಿ ಮುಳುಗಿಸಿ ಇಡಬೇಕು ಸರ್. ಒಂದು 10 ನಿಮಿಷ ಮುಳುಗಿಸಿ ಇಡೋದ್ರಿಂದ ಆ ಹಣ್ಣುಗಳು ಇದಾಗುತ್ತೆ ಸರ್. ಯಾಕಂದ್ರೆ ಕುಯ್ದ ನಂತರ ಏನು ಹೊರಗಿನ ಉಷ್ಣಾಂಶ ಸಡನ್ ಆಗಿ ರೂಮಿಗೆ ತರಬಾರ್ದು ನಮ್ಮದು. ಸೊ ಇದು ಡೆವಲಪ್ ಆಗಲಿಕ್ಕೆ ತುಂಬಾನೇ ಚಾನ್ಸಸ್ ಜಾಸ್ತಿ ಸರ್ ಈ ಉಷ್ಣಾಂಶದ ಇದರಿಂದ. ಮತ್ತೆ ಮರದ ವಯಸ್ಸಿನ ಆಧಾರದ ಮೇಲೆ 2-3 ಕೆಜಿ ಸುಣ್ಣವನ್ನು ಬಳಸಬೇಕು ಸರ್. ಒಂದು ಮರಕ್ಕೆ ಒಂದು 2-3 ಕೆಜಿ ಸುಣ್ಣವನ್ನು ಹಾಕಬೇಕು. ಮತ್ತೆ ಈ ರೋಗದ ನಿರ್ವಹಣೆಗೆ ಯಾವುದೇ ರೀತಿಯಾದ ರಾಸಾಯನಿಕ ನಿಯಂತ್ರಣಗಳಿಲ್ಲ ಸರ್. ಇದನ್ನ ಈ ರೀತಿಯಾಗಿ ಈ ಒಂದು ನ್ಯೂನತೆಗಳು ಏನಿದ್ದಾವೋ ಮಾವಿನಲ್ಲಿಯೂ ಕೂಡ ಅದನ್ನ ನಾವು ಸರಿಪಡಿಸಬಹುದು ಅನ್ನುವಂಥದ್ದು. ಇನ್ನೊಂದೇನಪ್ಪ ಅಂದ್ರೆ ನಾವು ಮಾವಲಿಗಲೇ ಕೆಲವೊಂದು ಪೋಷಕಾಂಶಗಳನ್ನ ಕೂಡ ನಮ್ಮ ಇಲಾಖೆ ಮೂಲಕ ನಾವು ಪರಿಚಯ ಮಾಡ್ತೇವೆ. ಅದರಲ್ಲಿ ಮ್ಯಾಂಗೋ ಸ್ಪೆಷಲ್ ಅಂತಕ್ಕಂಥ ಒಂದು ಸೂಕ್ಷ್ಮ ಪೋಷಕಾಂಶ ಇದೆ ಸರ್. ಇದನ್ನ ಸಿಂಪಡಣೆ ಮಾಡಿದ್ರೆ ಸ್ವಲ್ಪ ಕಾಯಿಗಳ ಗಾತ್ರ ಮತ್ತೆ ಗುಣಮಟ್ಟ ಹೊಳಪು ಅಂತ ಏನು ಹೇಳ್ತೀವಲ್ಲ ಸರ್, ಹಣ್ಣುಗಳ ಹೊಳಪುವಿಕೆಯನ್ನು ಹೆಚ್ಚಿಗೆ ಮಾಡಬಹುದು. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಹಣ್ಣಿನ ರುಚಿನೂ ಕೂಡ ಒಂದು ಹೆಚ್ಚಿಗೆ ಮಾಡಲಿಕ್ಕೆ ಅಂದ್ರೆ ಏನು ಹುಳಿ ಅಂಶದಿಂದ ಸಿಹಿ ಅಂಶಕ್ಕೆ ಹೆಚ್ಚು ಮಾಡಲಿಕ್ಕೆ ಮ್ಯಾಂಗೋ ಸ್ಪೆಷಲ್ ಅಂತೇಳಿ ನಮ್ಮ ಏನು ಭಾರತೀಯ ತೋಟಗಾರಿಕೆ ಸಂಶೋಧನೆ ಕೇಂದ್ರ ಪರಿಚಯ ಮಾಡಿದ್ರೆ ಇದನ್ನು ಕೂಡ ರೈತರಿಗೆ ನಾವು ಇಲಾಖೆ ಮೂಲಕ ವಿತರಣೆ ಮಾಡ್ತಾ ಇದೀವಿ ಸರ್. ಇದರ ಉಪಯೋಗನೂ ಕೂಡ ರೈತರು ಮಾಡ್ಕೋಬಹುದು. ಇದಿಷ್ಟು ಮಾವಿಗೆ ಸಂಬಂಧಪಟ್ಟ ಹಾಗೆ ಕೀಟ ಮತ್ತೆ ರೋಗಗಳ ನಿಯಂತ್ರಣ ಕ್ರಮಗಳು. ಮಾವನ್ನ ಹೇಗೆ ಬೇರೆ ಬೇರೆ ತರಹದ ಕೀಟ ಮತ್ತೆ ರೋಗಗಳು ಬಾಧಿಸುತ್ತೋ ಹಾಗೆ ಗೋಡಂಬಿ ಬೆಳೆಯನ್ನು ಕೂಡ ಬಾಧಿಸ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಬಹಳ ಮುಖ್ಯವಾಗಿ ಗೋಡಂಬಿ ಬೆಳೆಯನ್ನ ಬಾಧಿಸ್ತಕ್ಕಂತಹ ಕೀಟ ಮತ್ತೆ ರೋಗಗಳು ಯಾವ್ಯಾವ್ದು ರೈತರಿಗೆ ಹೇಳ್ಬೇಕಂದ್ರೆ ಗೋಡಂಬಿ ಬೆಳೆ ಬಗ್ಗೆ ಇದನ್ನ ಎಲ್ಲಿ ಭೂಮಿ ವೇಸ್ಟ್ ಆಗಿದೆ ಅಂದ್ರೆ ಗುಡ್ಡಗಾಡು ಪ್ರದೇಶ ಇರ್ಬೋದು, ನಾವು ಏನು ಸಾಗುವಳಿನೇ ಮಾಡ್ತಕ್ಕಾಗಲ್ಲ ಅಂತಕ್ಕಂಥ ಪ್ರದೇಶದಲ್ಲಿ ಬೆಳೆತಕ್ಕಂಥ ಗೋಡಂಬಿ ಬೆಳೆ. ಇದನ್ನ ನಾವು ರೈತರಿಗೆ ಹಾಸನ ಭಾಗದಲ್ಲಿ ಯಾಕಪ್ಪ ಇದನ್ನ ಪರಿಚಯ ಮಾಡ್ತಾ ಇದೀವಿ ಅಂದ್ರೆ, ಹಿಂದೆ ನಮ್ಮ ಒಂದು 2006-07-08 2013 ಮಳೆಯ ಕೊರತೆ ತುಂಬಾನೇ ಇತ್ತು. ನೀರಿನ ಅಭಾವದಿಂದ ತೋಟಗಳು, ತೆಂಗಿನ ತೋಟಗಳು ಮತ್ತೆ ಅಡಿಕೆ ತೋಟಗಳು ಏನು ನಮ್ಮ ತೋಟಗಾರಿಕೆ ಬೆಳೆ ಸಾಕಷ್ಟು ಒಣಗೋಗಿ ರೈತರು ನಷ್ಟವನ್ನು ಅನುಭವಿಸಿದ್ರು. ಆ ಒಂದು ಸಂದರ್ಭದಲ್ಲಿ ನೀರಿನ ಲಭ್ಯತೆ ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲಿ ನೀರಿನ ಅವಶ್ಯಕತೆ ಕಡಿಮೆ ಇರತಕ್ಕಂಥ ಬೆಳೆ ಯಾವುದಪ್ಪ ಅಂತ ನಾವು ಯೋಚನೆ ಮಾಡಿದಾಗ ಗೋಡಂಬಿ ಅಂತೇಳಿ ಬಂದು, ಗೋಡಂಬಿನ ನಾವು ಪರಿಚಯ ಮಾಡಿದ್ರೆ ಸ್ವಲ್ಪ ರೈತರಿಗೆ ಆರ್ಥಿಕವಾಗಿ ಲಾಭ ಆಗ್ಬೋದು ಅನ್ನೋ ದೃಷ್ಟಿನಲ್ಲಿ ಈ ಗೋಡಂಬಿ ಬೆಳೆನ ಪರಿಚಯ ಮಾಡಿ ರೈತರಿಗೆ ಅದರ ಬಗ್ಗೆ ಮಾಹಿತಿನ ನೀಡಿ, ತಾಂತ್ರಿಕ ಮಾಹಿತಿನ ನೀಡಿ, ಕೆಲವೊಂದು ವಿಜ್ಞಾನಿಗಳ ಮೂಲಕನೂ ಈ ಬೆಳೆನ ಬೆಳೆಯಿರಿ ಅನ್ನೋ ರೈತರಿಗೆ ಸಲಹೆ ನೀಡಿದ ನಂತರ ರೈತರು ಸಾಕಷ್ಟು ರೈತರು ಮುಂದೆ ಬಂದಿದ್ದಾರೆ ಸರ್. ಈ ಒಂದು ಬೆಳೆನಲ್ಲಿ ರೋಗಗಳು ಕೂಡ ತುಂಬಾನೇ ಕಡಿಮೆ, ಇದು ಬಹಳ ಮುಖ್ಯವಾಗಿ ರೋಗ ಕೀಟಗಳ ಹಾವಳಿನೇ ತುಂಬಾನೇ ಕಡಿಮೆ. ಮತ್ತೆ ಇದರಲ್ಲಿ ಮಾಡ್ತಕ್ಕಂತ ಏನು ಕೂಲಿ ಖರ್ಚುಗಳು, ಕೂಲಿ ಕೆಲಸಗಳ ಖರ್ಚು ಇರ್ಬೋದು ಅಥವಾ ಇದರ ಒಂದು ನಿರ್ವಹಣೆ ಮಾಡ್ತಕ್ಕಂತ ಪೋಷಕಾಂಶಗಳು ಇರ್ಬೋದು ಅಥವಾ ಅದಕ್ಕೆ ಒದಗಿಸ್ತಕ್ಕಂಥ ಪೋಷಕಾಂಶಗಳಿರ್ಬೋದು, ಇದು ಕೂಡ ಖರ್ಚು ಬಹಳ ಕಡಿಮೆ. ಇದರಲ್ಲಿ ಕೀಟ ಇಲ್ಲ ಅಂತ ಏನಿಲ್ಲ, ಕೀಟಗಳು ಇದೆ ಸರ್. ಇದರಲ್ಲೂ ಕೂಡ ಇಲ್ಲಿ ಒಂದು ಟೀ ಮಸ್ಕಿಟೋ ಬಗ್ ಅಂತ ಹೇಳ್ತೀವಿ ಸರ್, ಟೀ ಮಸ್ಕಿಟೋ ಸೊಳ್ಳೆ, ಇದು ಬಹಳನೇ ಹಾನಿ ಮಾಡ್ತದೆ. ಇದು ಹೂ ಬಿಟ್ಟಂತ ಸಂದರ್ಭದಲ್ಲಿ ಒಂದು ಮರಿ ಸೊಳ್ಳೆಗಳು ಚಿಗುರು ಕುಡಿ ಮತ್ತೆ ಎಲೆ ಇದ್ರ ಮೇಲೆ ಹೂ ಗೊಂಚಲುಗಳ ಮೇಲೆ ರಸವನ್ನು ಹೀರೋದ್ರಿಂದ ಆ ಒಂದು ಹೂಗಳು ಕಾಯಿ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ. ಮತ್ತೆ ಎಲೆ ಎಲೆಗಳ ಮೇಲೆ ರಸವನ್ನು ಹೀರೋದ್ರೆ ಎಲೆಗಳು ಸುಕ್ಕು ಕಟ್ಟಿ ಒಣಗುತ್ತವೆ ಸರ್. ಸೊ ಇದು ಒಂದು ಸುಮಾರು ಒಂದು 20-30% ಇಳುವರಿ ಕುಂಠಿತಾಗಲಿಕ್ಕೆ ಈ ಒಂದು ಸೊಳ್ಳೆ ಕಾರಣ ಆಗುತ್ತೆ ಸರ್. ಇದನ್ನ ನಿಯಂತ್ರಣ ಮಾಡಬೇಕಂದ್ರೆ ಏನು ಹಾನಿಯಾಗಿರ್ತವೆ ಆ ಗಿಡಗಳ ಭಾಗದಲ್ಲಿ, ಅಂದ್ರೆ ಯಾವ ಗಿಡದಲ್ಲಿ ಎಲ್ಲಿ ಹಾನಿಯಾಗಿದೆ ಅದನ್ನ ಕಿತ್ತು ಸುಟ್ಟಾಕ್ಬೇಕು, ನಾಶಗೊಳಿಸಬೇಕು. ತೋಟದ ಸ್ವಚ್ಛತೆಯನ್ನ ಕಾಪಾಡಬೇಕು, ಮರದ ಬುಡದ ಸುತ್ತಲೂ ಉಳುಮೆ ಮಾಡಬೇಕು. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಜೈವಿಕ ನಿಯಂತ್ರಣ ಇದನ್ನು ಕೂಡ ನಾವು ಮಾಡಬಹುದು. ಬೆವೇರಿಯಾ ಬ್ಯಾಸಿಯನ್ ಅಂತೇಳಿ ಒಂದು ಇದಿದೆ ಸರ್, ಇದು ಇದನ್ನ 2 ಲೀಟರ್ ನೀರಿಗೆ 4 ಗ್ರಾಂ ಸೇರಿಸಿ ಸಿಂಪಡಣೆ ಮಾಡೋದ್ರಿಂದ ಇದನ್ನು ಕೂಡ ನಿಯಂತ್ರಣ ಮಾಡಬಹುದು. ಬೆವೇರಿಯಾ ಬ್ಯಾಸಿಯನ್ ಅಂತಕ್ಕಂಥದ್ದು ಒಂದು ಫಂಗಸ್ ಸರ್. ಅದೇ ರೀತಿ ರಾಸಾಯನಿಕ ನಿಯಂತ್ರಣವಾಗಿ ಕಾರ್ಬರಿಲ್ ಅಂತಕ್ಕಂಥದ್ದು ಒಂದು ಕೆಮಿಕಲ್ ಇದಿದೆ ಸರ್, ಇದನ್ನ 1 ಲೀಟರ್ ನೀರಿಗೆ 4 ಗ್ರಾಂ ಸೇರಿಸಿ ಸಿಂಪಡಣೆ ಮಾಡೋದ್ರೆ ಈ ಒಂದು ಕೀಟವನ್ನು ಕೂಡ ನಿಯಂತ್ರಣ ಮಾಡಬಹುದು. ಮತ್ತೊಂದು ಕೀಟ ಗೋಡಂಬಿಯನ್ನ ಬಳಸ್ತಕ್ಕಂಥದ್ದು ಕಾಂಡ ಮತ್ತೆ ಬೇರು ಕೊರಕ. ಸಾಮಾನ್ಯವಾಗಿ ಇದು ಹೇಗೆ ಬರುತ್ತೆ, ಏನೆಲ್ಲ ಲಕ್ಷಣಗಳನ್ನ ಉಂಟು ಮಾಡುತ್ತೆ, ಇದನ್ನು ಹೇಗೆ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು? ಈ ಕಾಂಡ ಕೊರಕ ಅಥವಾ ಬೇರು ಕೊರಕ ಹುಳ ಏನಿದೆ, ಇದು ಸೇಮ್ ಇದೇ ಹುಳ ನಮ್ಮ ಮಾವಿನ ಗಿಡಗಳಿಗೂ ಕೂಡ ಕಂಡು ಬರ್ತಕ್ಕಂತ ಒಂದು ಹುಳ. ಇದು ಕೂಡ ಕಾಂಡದ ಮೇಲೆ ಸಣ್ಣ ರಂಧ್ರಗಳನ್ನ ಮಾಡಿ ಆ ರಂಧ್ರಗಳ ಮೂಲಕ ಗಿಡದ ಕಾಂಡಗಳ ಮಧ್ಯೆ ಸೇರಿ ಅದರೊಳಗಡೆನೆ ಕೂಡ ಅದು ಜೀವನವನ್ನ ಮಾಡ್ತಾ ಇರುತ್ತೆ. ಆ ರಂಧ್ರಗಳ ಮೂಲಕ ಒಂದು ರೀತಿ ಅಂಟು ದ್ರವ ಹೊರಗಡೆ ಬರ್ತಾ ಇರುತ್ತೆ ಸರ್. ಮತ್ತೆ ಏನಾಗುತ್ತೆ, ಸಂಪೂರ್ಣವಾಗಿ ಇದ್ರದ್ದು ಬಾಧೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಗಿಡಗಳು ನಿಧಾನವಾಗಿ ಒಣಗಲಿಕ್ಕೆ ಪ್ರಾರಂಭವಾಗ್ತದೆ ಸರ್. ಇದನ್ನ ನಾವು ಎಚ್ಚರಿಕೆ ತಗೊಂಡ್ಲಿಲ್ಲ ಅಥವಾ ಗಮನಿಸ್ಲಿಲ್ಲ ಅಂದ್ರೆ ಸಂಪೂರ್ಣವಾಗಿ ಮರ ಒಣಗಿ ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಸರ್. ಇದನ್ನ ನಿರ್ವಹಣೆಯನ್ನ ಮಾಡುವಂಥದ್ದು ಹೇಗೆ? ಇದನ್ನ ನಿರ್ವಹಣೆ ಮಾಡಲಿಕ್ಕೆ ನಾವು ಎಲ್ಲಿ ಹಾನಿಯಾಗಿದೆ ಅಂದ್ರೆ ಕೊಂಬೆಗಳ ಮೇಲೆ ಹಾನಿ ಮಾಡಿದ್ರೆ ಅಥವಾ ಕಾಂಡನೇ ಹಾನಿ ಮಾಡಿದ್ರೆ ಅದನ್ನ ಕಟ್ ಮಾಡಿ ಕಿತ್ತು ಸುಟ್ಟಾಕ್ಬೇಕಾಗುತ್ತೆ. ಮತ್ತೆ ಕಾಲಕಾಲಕ್ಕೆ ಕೆಲವೊಂದು ರೋಗ ಪೀಡಿತ ಒಣಗಿದ ರೊಂಬೆ ಮತ್ತೆ ಕೆಲವೊಂದು ಕಾಂಡಗಳನ್ನ ನಾವು ಕಟ್ ಮಾಡಿ ಸುಟ್ಟಾಕ್ಬೇಕು ಸರ್. ಮತ್ತೆ ಇದಕ್ಕೆ ನಾವು ಸಿಂಪರಣಾ ಔಷಧಿ ಅಂದ್ರೆ ಅಲ್ಯೂಮಿನಿಯಂ ಫಾಸ್ಫೇಟ್ ಅಂತಕ್ಕಂಥ ಒಂದು ಮಾತ್ರೆ ಸಿಗ್ತದೆ ಸರ್ ನಮಗೆ ಔಷಧಿ ಅಂಗಡಿನಲ್ಲಿ. ಇದನ್ನ ಬೋಡ ದ್ರಾವಣದ ಜೊತೆಗೆ ಸೇರಿಸಿ ಸಿಂಪಡಣೆ ಮಾಡೋದ್ರಿಂದ ಇದನ್ನ ನಿಯಂತ್ರಣ ಮಾಡಬಹುದು. ಅದೇ ರೀತಿ ಅಸಿಪೇಟ್ ಅಂತಕ್ಕಂಥ ಒಂದು ಔಷಧಿ ಇದೆ ಸರ್, ಇದನ್ನ 1 ಗ್ರಾಂ ಔಷಧಿನ 1 ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಮಾಡಿದ್ರೆ ಈ ಒಂದು ಹುಳನ ನಿಯಂತ್ರಣ ಮಾಡಬಹುದು. ಕಾಂಡ ಕೊರಕ ಹಾಗೂ ಬೇರು ಕೊರಕವನ್ನು ನಾವು ಈ ರೀತಿ ನಿರ್ವಹಣೆಯನ್ನ ಮಾಡಬಹುದು. ಗೋಡಂಬಿ ಬೆಳೆಯನ್ನ ಬಳಸ್ತಕ್ಕಂಥ ಮತ್ತೊಂದು ಕೀಟ ಅಂತ ಹೇಳಿದ್ರೆ ಎಲೆ ಸುರಂಗ. ಇದು ಯಾವ ಕೀಟದಿಂದ ಬರುತ್ತೆ, ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ, ಹೇಗೆ ಇದರ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು? ಎಲೆ ಸುರಂಗ ಹುಳ ಅಂತಕ್ಕಂಥ ಇದು ಒಂದು ಹುಳನೇ ಸರ್. ಇದು ಇದು ಸಾಮಾನ್ಯವಾಗಿ ಎಲ್ಲ ಒಂದು ತೋಟಗಾರಿಕೆ ಬೆಳೆಗಳ ಮೇಲೆ ಕೂಡ ಇದು ಇರ್ತದೆ ಸರ್. ಲೀಫ್ ಮೈನರ್ ಅಂತ ಹೇಳ್ತೇವೆ ಸರ್. ಇದೇನಾಗುತ್ತೆ, ಹಾವಿನ ಆಕಾರದಲ್ಲಿ ಎಲೆಯ ಮೇಲೆ ಒಂದು ಗುರುತನ್ನ ಮಾಡುತ್ತೆ ಸರ್. ಹಾವಿನ ಆಕಾರದಲ್ಲಿ ಸುರಂಗ ಮಾಡಿಕೊಂಡು ಅದು ಎಲೆಯ ಭಾಗದಲ್ಲಿ ರಸವನ್ನು ಕುಡಿತಾ ಇರುತ್ತೆ. ಈ ರೀತಿ ಹಾನಿ ಒಳಗಾದ ಎಲೆಗಳ ಮೇಲೆ ಒಣಗಿದ ಒಂದು ಮಚ್ಚೆಗಳು ಕಂಡು ಬರ್ತವೆ. ಜಾಸ್ತಿ ಹಾನಿ ಆದಂತಹ ಸಂದರ್ಭ ಎಲೆಗಳು ಒಣಗಿ ಹೋಗ್ತದೆ ಸರ್, ಮತ್ತು ಉದುರಿನೂ ಕೂಡ ಹೋಗ್ತದೆ ಸರ್. ಇಂಥ ಒಂದು ಬಾಧೆ ಕಂಡು ಬಂದ ಸಂದರ್ಭದಲ್ಲಿ ನಾವು ಕಾರ್ಬರಿಲ್ 1 ಲೀಟರ್ ನೀರಿಗೆ 3 ಗ್ರಾಂ ಔಷಧಿನ ಸೇರಿಸಿ ಸಿಂಪಡಣೆ ಮಾಡಿ ಈ ಒಂದು ಹುಳವನ್ನ ನಿಯಂತ್ರಣ ಮಾಡುವುದು. ಅಥವಾ ಮೀನಿನ ಎಣ್ಣೆ ಅಥವಾ ಬೇವಿನ ಎಣ್ಣೆ ಇದನ್ನು ಕೂಡ ನೀರಿನ ಮೂಲಕ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿ ಈ ಹುಳವನ್ನ ನಿಯಂತ್ರಣ ಮಾಡಬಹುದು. ಹಾಗೆಯೇ ತೋಟಗಳನ್ನ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು ಮತ್ತೆ ಆಳವಾದ ಉಳುಮೆ ಮಾಡಬೇಕು. ಹೀಗೆ ಮಾಡಿದಂತ ಸಂದರ್ಭದಲ್ಲಿ ಅದರ ನಿರ್ವಹಣೆಯನ್ನು ಸಮರ್ಥವಾಗಿ ಮಾಡಬಹುದು. ಗೋಡಂಬಿಯನ್ನ ಬಾಧಿಸ್ತಕ್ಕಂತಹ ಒಂದೇ ಒಂದು ರೋಗ ಪ್ರಮುಖವಾಗಿ ಎಲೆ ಚುಕ್ಕಿ ರೋಗ. ಇದು ಹೇಗೆ ಬರುತ್ತೆ ಮತ್ತೆ ಏನೆಲ್ಲ ಲಕ್ಷಣಗಳನ್ನ ಉಂಟು ಮಾಡುತ್ತೆ? ಸಾಮಾನ್ಯವಾಗಿ ಗೋಡಂಬಿ ಗಿಡಗಳಿಗೆ ಬರ್ತಕ್ಕಂಥ ಎಲೆ ಚುಕ್ಕಿ ರೋಗ ಇದು ನಮ್ಗೆ ಮುಂಗಾರು ಅಂದ್ರೆ ಮಳೆ ಪ್ರಾರಂಭವಾಗ ಮುಂಚೆ ತೊಗಟೆಯ ಮೇಲೆ ಬಿಳಿ ಚುಕ್ಕೆಗಳು ಕಂಡು ಬರುತ್ತೆ, ರಂಬೆಗಳ ಮೇಲೆ ಈ ತರ ಇದು ಇರುತ್ತದೆ ಸರ್, ಚಿಹ್ನೆಗಳಿರ್ತದೆ. ರೋಗ ಪೀಡಿತ ತೊಗಟೆ ಮತ್ತು ರಂಬೆಗಳು ಸೀಳುತ್ತವೆ ಸರ್, ಎಲ್ಲಿ ನಮಗೆ ಬಿಳಿ ಬಣ್ಣದ ಚುಕ್ಕೆಗಳು ಕಂಡು ಬರುತ್ತೆ ಅಂತ ಒಂದು ಮರದಲ್ಲಿ ರಂಬೆಗಳು ಮತ್ತೆ ತೊಗಟೆಗಳು ಸೀಳಿದಂತ ಒಂದು ಲಕ್ಷಣವನ್ನು ಕಂಡು ಬರುತ್ತವೆ. ಮತ್ತೆ ಕುಡಿಯಿಂದ ತುದಿಯವರೆಗೆ ಒಣಗುತ್ತೆ ಸರ್, ಅಂದ್ರೆ ತುದಿಯಿಂದ ಇದರವರೆಗೆ ಕೆಳಗಡೆವರೆಗೆ ಒಣಗಿ ಹೋಗುತ್ತೆ ಸರ್. ಇದು ಒಂದು ರೋಗದ ನಿಯಂತ್ರಣಕ್ಕಾಗಿ ನಾವು ರೋಗ ಪೀಡಿತ ಕೊಂಬೆಗಳಿರ್ಬೋದು ಅಥವಾ ರಂಬೆಗಳಿರ್ಬೋದು ಇದನ್ನ ಕತ್ತರಿಸಿ ಸುಟ್ಟಾಕ್ಬೇಕು. ಬೇಸಿಗೆಯಲ್ಲಿ ತೋಟಗಳನ್ನ ಆಳವಾಗಿ ಉಳುಮೆ ಮಾಡಬೇಕು. ಇದ್ರದ ಒಂದು ನಿಯಂತ್ರಣಕ್ಕೆ ಸೂಡೋಮಾನಸ್ ಅಥವಾ ಟ್ರೈಕೋಡರ್ಮ ಏನು ಜೈವಿಕ ಇದಿದೆ ಸರ್ ಗೊಬ್ಬರಗಳು, ಇವನ್ನ ನಾವು ಭೂಮಿಗೆ ಕೊಡೋದ್ರಿಂದ ಟ್ರೈಕೋಡರ್ಮ ಅಂದ್ರೆ ಒಂದು 2 kg ಅಷ್ಟು ಒಂದು ಗಿಡಕ್ಕೆ ನಾವು ಕೊಡಬೇಕಾಗುತ್ತೆ. ಅದು ದನ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಅಥವಾ ಸಾವಯವ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಕೊಡಬೇಕು. ಅದೇ ರೀತಿ ರಾಸಾಯನಿಕ ನಿಯಂತ್ರಣ ಕ್ರಮವಾಗಿ 1% ಬೋಡೋ ಮಿಶ್ರಣವನ್ನು ಮೇ ಜೂನ್ ಟೈಮಲ್ಲಿ ಮುಂಗಾರು ಪ್ರಾರಂಭಕ್ಕೆ ಮುಂಚೆ ನಾವು ಸಿಂಪಡಣೆ ಮಾಡಿದ್ರೆ ಈ ಒಂದು ರೋಗವನ್ನು ಕೂಡ ನಿಯಂತ್ರಣ ಮಾಡಬಹುದು. ಇದಿಷ್ಟು ಗೋಡಂಬೆಯನ್ನ ಬಾಧಿಸತಕ್ಕಂತಹ ರೋಗ ಮತ್ತು ಕೀಟಗಳಿಗೆ ಸಂಬಂಧಪಟ್ಟಂತಹ ವಿಷಯ. ಒಟ್ಟಾರೆಯಾಗಿ ಮಾವು ಮತ್ತೆ ಗೋಡಂಬಿ ಇದು ಎರಡೂ ಕೂಡ ಬಹಳ ಪ್ರಮುಖವಾಗಿ ಖುಷ್ಕಿ ಬೆಳೆಗಳು. ಇಲ್ಲಿ ಈ ಬೆಳೆಗಳನ್ನ ಬಾಧಿಸತಕ್ಕಂತಹ ಕೀಟ ಮತ್ತೆ ರೋಗಗಳ ಪರಿಚಯವನ್ನ ಮಾಡಿಕೊಟ್ರಿ, ಅವುಗಳನ್ನ ಹೇಗೆ ನಿಯಂತ್ರಣ ಮಾಡಬೇಕು ಮತ್ತು ಅವು ಏನೆಲ್ಲ ಲಕ್ಷಣಗಳನ್ನು ಉಂಟು ಮಾಡುತ್ತವೆ, ಏನೆಲ್ಲ ಹಾನಿಯನ್ನು ಉಂಟು ಮಾಡ್ತವೆ ಅಂತಕ್ಕಂಥ ವಿಚಾರಗಳನ್ನು ಕೂಡ ವಿವರವಾಗಿ ತಿಳಿಸಿಕೊಟ್ರಿ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ? ನನ್ನ ದೂರವಾಣಿ ಸಂಪರ್ಕ 9444823920. ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 9444823920. ಒಳ್ಳೆಯದು ಸತೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವು ಮತ್ತೆ ಗೋಡಂಬಿ ಬೆಳೆಯ ಸಮಗ್ರ ರೋಗ ಹಾಗೂ ಕೀಟಗಳ ನಿರ್ವಹಣಾ ಕ್ರಮಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಾವು ಹಾಗೂ ಗೋಡಂಬಿ ಬೆಳೆಯನ್ನ ಬಾಧಿಸುವ ಪ್ರಮುಖ ರೋಗ ಕೀಟಗಳ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಕೆಬಿ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮೀರಾಬಲ್ ಗುಲಾಬಿ ತಳಿಯ ಬೇಸಾಯ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಸ್ಕೆ ನಟರಾಜ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿ ಬಂದವು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂದಿತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಭಾರತ ಕೃಷಿ ಪ್ರಧಾನ ದೇಶ. ಕೃಷಿ ಎಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದು ಕೃಷಿ ಭೂಮಿ ಹಾಗೂ ರೈತ. ಆದರೆ ಕೃಷಿಯಲ್ಲಿ ಗೋಮಾತೆಯ ಪಾತ್ರ ವಿಶಿಷ್ಟವಾದುದು. ಸನಾತನ ಧರ್ಮದ ಕಾಲದಿಂದಲೂ ಹೈನುಗಾರಿಕೆ ರೈತರ ಪೋಷಣೆ ಮಾಡುತ್ತಾ ಕೈ ಹಿಡಿದು ನಡೆಸುತ್ತಾ ಸಾಗಿದೆ. ಸಮಯ ಕಳೆದಂತೆ ಹೈನೋದ್ಯಮ ಹಲವಾರು ಸಮುದಾಯ, ಪ್ರದೇಶ ಮತ್ತು ದೇಶಗಳ ಆರ್ಥಿಕತೆಗೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಾ ಬಂದಿದೆ. ನಮ್ಮ ರಾಷ್ಟ್ರದ ಸಮೃದ್ಧಿ ಮತ್ತು ಸಂಪತ್ತನ್ನು ನಿರ್ಧರಿಸುವಲ್ಲಿ ಹೈನುಗಾರಿಕೆ ಕೂಡ ಮಹತ್ವದ ಪಾತ್ರವನ್ನು ವಹಿಸಿದೆ. ಇಷ್ಟೇ ಅಲ್ಲದೆ ನಮ್ಮ ದೇಶದ GDPಯಲ್ಲಿ 4% ಕೊಡುಗೆಯನ್ನು ಕೂಡ ಹೈನುಗಾರಿಕೆ ನೀಡ್ತಾ ಇದೆ.

ಕೃಷಿರಂಗ ಇದುವರೆಗೂ ಮೂಡಿ ಬಂತು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೂ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ಕೃಷಿಕರಿಗೆ ಜಾನುವಾರುಗಳು ಎಷ್ಟು ಪ್ರಮುಖನೋ ಹಾಗೆ ಇತರೆ ಪ್ರಾಣಿಗಳು ಪಕ್ಷಿಗಳು ಸಹ ಅನೇಕರ ಮನೆಗಳಲ್ಲಿ ಬೆಳೀತಾ ಇರ್ತವೆ, ಬಳಕೆ ಆಗ್ತಿರ್ತವೆ, ಮಾರಾಟ ಆಗ್ತಿರ್ತವೆ, ಹಾಗೆ ವರಮಾನನೂ ಸಿಗ್ತಾ ಇರುತ್ತೆ. ಕುರಿಗಳನ್ನು, ಕೋಳಿಗಳನ್ನು, ಆಡುಗಳನ್ನು, ಇನ್ನು ಇತರೆ ಪ್ರಾಣಿ ಪಕ್ಷಿಗಳನ್ನು ಸಾಕಿಕೊಂಡು ಅದರಿಂದ ಅನುಕೂಲಗಳನ್ನು ಮಾಡಿಕೊಂಡಿರೋರಿದ್ದಾರೆ. ಇದೆಲ್ಲದೂ ಪರಿಸರಕ್ಕೆ ಪೂರಕವಾದುದು. ನೋಡಿ, ನಿಮ್ಮಲ್ಲಿ ಸಾಕುವ ಹಸುಗಳಿಗೆ ನಿಮ್ಮಲ್ಲೇ ಬೆಳೆದಿರುವ ಹುಲ್ಲನ್ನೋ ಕಳೆಯನ್ನೋ ಮೇವನ್ನೋ ಕೊಡ್ತಾ ಇರ್ತೀರಿ. ದಿನನಿತ್ಯ ಸಗಣಿ ಗಂಜಲ ಸಿಗ್ತಾ ಇರುತ್ತೆ. ಹಾಗೆ ನಿಮಗೆ ಬೇಕಾಗುವ ಹೈನು ಪದಾರ್ಥಗಳು ಸಹ ಸಿಗ್ತಾ ಇರ್ತವೆ. ಕುರಿಗಳನ್ನು ಮತ್ತು ಆಡುಗಳನ್ನು ಸಾಕಿಕೊಂಡು ಅದರಿಂದಲೂ ಭಾರಿ ಅನುಕೂಲಗಳನ್ನು ಮಾಡಿಕೊಂಡಿರಲಿದ್ದಾರೆ. ಕೆಲವೊಬ್ಬರಂತೂ 500,000 ಕುರಿಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೇಯಿಸಲಿಕ್ಕೆ ಹೊಡ್ಕೊಂಡೋಗಿ ಅದರಿಂದ ಗೊತ್ತಿಲ್ಲದಂತೆ ದುಡ್ಡು ಮಾಡೋರು ಇದ್ದಾರೆ. ಇತ್ತೀಚೆಗೆ ಹಟ್ಟ ಪದ್ಧತಿಯಲ್ಲಿ ಕುರಿಗಳನ್ನು, ಮೇಕೆಗಳನ್ನು ಸಾಕೊಂಡಿರೋರ ಸಂಖ್ಯೆ ಅಲ್ಲಲ್ಲಿ ಕಾಣ್ತಾ ಇದೆ. ಹಾಸನ ಜಿಲ್ಲೆಯಲ್ಲೂ 16 ಜನ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವೊಬ್ಬರಿಗೆ ಯಾಕೋ ಅದು ಕೈ ಹಿಡಿದಿಲ್ಲ. ಇನ್ನೂ ಮುಂದುವರೆದಂತೆ ಕೋಳಿಗಳನ್ನು, ಅದರಲ್ಲೂ ನಾಟಿ ಕೋಳಿಗಳನ್ನು ಸಾಕಿಕೊಂಡು ಅದರಲ್ಲಿ ಚಂದವಾದ ಅನುಭವಗಳನ್ನು ಪಡೆದುಕೊಂಡಿರಲಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಫಾರಂ ಕೋಳಿಗಳನ್ನು ಸಾಕಿಕೊಂಡಿರೋರು ನಮ್ಮ ಹಾಸನ ಜಿಲ್ಲೆಯಲ್ಲಿ 16 ಜನ ಸಿಕ್ಕಿಸಿಕ್ತಾರೆ. 5,000-10,000 ಕೋಳಿಗಳನ್ನು ಸಾಕಿಕೊಂಡು ಒಪ್ಪಂದದ ಆಧಾರದ ಮೇಲೆ ಅವುಗಳನ್ನು ಪೋಷಣೆ ಮಾಡಿಕೊಂಡು ಮಾರುಕಟ್ಟೆ ಮಾಡಿ ನಿಶ್ಚಿತವಾದ ಆದಾಯವನ್ನು ಗಳಿಸ್ತಾ ಇರೋರು ನಮಗೆ ಕಾಣಿಸಿಕ್ತಾರೆ. ಅಪಾರ ಸಂಖ್ಯೆಯಲ್ಲಿ ನಮ್ಮ ಹಳ್ಳಿಗಾಡಿನಲ್ಲಿ ರೈತರು ನಾಟಿ ಕೋಳಿಗಳನ್ನು ಸಾಕ್ತಿದ್ದಾರೆ. 5, 10, 50, 100 ಕೋಳಿಗಳನ್ನು ಸಾಕಿಕೊಂಡು ತಾವು ಬಳಕೆ ಮಾಡಿಕೊಂಡು ಮೊಟ್ಟೆಗಳನ್ನು ಉಪಯೋಗಿಸಿಕೊಂಡು ಇತರರಿಗೂ ಕೊಟ್ಟು ಆ ಮೂಲಕ ವರಮಾನವನ್ನು ಗಳಿಸ್ತಾ ಇದ್ದಾರೆ. ನಾಟಿ ಕೋಳಿಗಳು ತುಂಬ ಕಾಳಜಿಯನ್ನು ಕೇಳೋದಿಲ್ಲ. ಕೆಲವೊಂದು ಸಾರಿ ಅನಾನುಕೂಲಗಳು ಇದ್ದಾವೆ. ಅಪರೂಪಕ್ಕೆ ಸಿಡುಬು ರೋಗ ಬಂತಂದ್ರೆ ಇಡೀ ಕೋಳಿಗಳ ಹಿಂಡೆ ಹೋಗ್ಬಿಡುತ್ತೆ. ಇನ್ನು ಮುಂಗಿಸಿ ಬೇರೆ ಬೇರೆ ಪ್ರಾಣಿಗಳು, ಪಕ್ಷಿಗಳು ಅಥವಾ ಹಾವುಗಳ ಕಾಟನೂ ಈ ಕೋಳಿಗಳಿಗಿದೆ. ಮರಿಗಳನ್ನು, ಮೊಟ್ಟೆಗಳನ್ನು ತಿನ್ನುವ ಪ್ರಾಣಿ ಪಕ್ಷಿಗಳು ಇದ್ದಾವೆ, ಇತರೆ ಜೀವಿಗಳು ಇದ್ದಾವೆ. ಆದರೂ ಎಚ್ಚರಿಕೆ ತೆಗೆದುಕೊಂಡು ಎಷ್ಟೋ ಜನ 50-100 ಕೋಳಿಗಳನ್ನು ಸಾಕಿಕೊಂಡು ಒಂಥರ ಖುಷಿ ಪಟ್ಕೊಂಡು ಹೋಗ್ತಿದ್ದಾರೆ. ಒಂದೆರಡು ಗಂಟೆಗಳ ಕಾಲ ತಮ್ಮ ಜಮೀನುಗಳಲ್ಲಿ ನಾಟಿ ಕೋಳಿಗಳನ್ನು ಬಿಟ್ಕೊಂಡು ಅಲ್ಲಿರುವ ಕಳೆಗಳನ್ನೆಲ್ಲ ಚೆನ್ನಾಗಿ ಹತೋಟಿ ಮಾಡಿಕೊಂಡಿರೋರು ಇದ್ದಾರೆ. ಕೋಳಿಗಳು ಕೀಟಗಳನ್ನು ತಿಂತವೆ, ಕಾಳುಗಳನ್ನು ಹೆಕ್ಕೊಳ್ತವೆ, ಕಳೆಗಳನ್ನೂ ಇಷ್ಟಪಡ್ತವೆ. ನೋಡಿ, ತಿಂತ ಅವು ಹಿಕ್ಕೆಯನ್ನು ಹಾಕ್ತವೆ. ಪಕ್ಷಿಗಳ ಹಿಕ್ಕೆ ಇದೆಯಲ್ಲ, ಅದು ಜಾನುವಾರುಗಳ ಸಗಣಿಗಿಂತ ಹೆಚ್ಚು ಸತ್ವಯುತವಾದದ್ದು, ಉಪಯುಕ್ತವಾದದ್ದು ಅಂತ ಅನ್ಕೊಂಡು ಹೇಳಾಗ್ತಾ ಇದೆ. ಕೆಲವೊಬ್ಬರಂತೂ 500,000 ನಾಟಿ ಕೋಳಿಗಳನ್ನು ಸಾಕಿಕೊಂಡು 4-6 ಎಕರೆ ಪ್ರದೇಶದಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳು, ಇತರೆ ಜೀವಿಗಳು ಒಳಗಡೆ ಬರದಂತೆ ನೋಡಿಕೊಂಡು ಬಂದ್ರೂ ಅವುಗಳನ್ನು ನಿಭಾಯಿಸಿಕೊಂಡು ಸಾಕಾಣಿಕೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ನೋಡಿದರೆ ಸ್ವಲ್ಪನೂ ಕಳೆ ಕಾಣೋದಿಲ್ಲ. ಹೊರಗಡೆಯಿಂದ ಕಡಿಮೆ ಖರ್ಚಿನ ದವಸ ಧಾನ್ಯಗಳನ್ನು ತಂದುಕೊಂಡು ಸ್ವಲ್ಪ ಮಟ್ಟಿಗೆ ಕೋಳಿ ಆಹಾರವನ್ನು ಪೂರೈಸಿ ಒಳ್ಳೆ ವರಮಾನವನ್ನು ಗಳಿಸ್ತಿರುವ ಕುಟುಂಬಗಳನ್ನು ನಾವು ಕಾಣಬಹುದು. ಒಟ್ಟಾರೆ ರೈತ ಬಾಂಧವರೇ, ಪ್ರಾಣಿ ಪಕ್ಷಿಗಳು ಕೃಷಿಯಲ್ಲಿ ಇರಬೇಕು, ಅವುಗಳ ತ್ಯಾಜ್ಯ ಬಳಕೆ ಆಗ್ತಿರಬೇಕು. ಕೃಷಿಯಲ್ಲಿ ಸೃಷ್ಟಿಯಾಗುವ ಅನವಶ್ಯಕವಾದ ಪದಾರ್ಥವು ಇವುಗಳಿಗೆ ಆಹಾರವಾಗ್ತದೆ. ಈ ರೀತಿಯ ಸಂಯೋಜನೆ ಪರಿಸರ ಪ್ರಿಯ ಪದ್ಧತಿಗೆ ಒಂದು ಮೆರಗನ್ನು ಕೊಡುತ್ತೆ. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೂ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ,